ಶ್ರವಣಸಿದ್ಧ ಜುರು ಜುರು ತೂಗಲೇನೆ ಮನಗ ನನ್ನ ರೇವಣಸಿದ್ಧ ಜುರು ಜುರು ತೂಗಲೇನೆ ಮನಗ ನನ್ನ ರೇವಣಸಿದ್ಧ ಜುರು ಜುರು ತೂಗಲೇನೆ ಮನಗ ನನ್ನ ರೇವಣಸಿದ್ಧ ಜುರು ಜುರು ತೂಗಲೇನೆ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ಮಲ್ಲಿಗಿನ ತಾಜುರು ಜುರು ತೂಗಲೇನೆ ಮನಗ ನನ್ನ ಮಲ್ಲಿಗಿನ ತಾಜುರು ಜುರು ತೂಗಲೇನೆ ಮನಗ ನನ್ನ ಮಲ್ಲಿಗಿನ ತಾಜುರು ಜುರು ತೂಗಲೇನೆ ಮನಗ ನನ್ನ ಮಲ್ಲಿಗಿನ ತಾಜುರು ಜುರು ತೂಗಲೇನೆ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಹೇಳ್ಕೊಳ್ಳೋದೆಲ್ಲ ಜುರು ಜುರು ತೂಗಲೇನೆ ಮನಗ ನನ್ನ ಹೇಳ್ಕೊಳ್ಳೋದೆಲ್ಲ ಜುರು ಜುರು ತೂಗಲೇನೆ ಮನಗ ನನ್ನ ಹೇಳ್ಕೊಳ್ಳೋದೆಲ್ಲ ಜುರು ಜುರು ತೂಗಲೇನೆ ಮನಗ ನನ್ನ ಹೇಳ್ಕೊಳ್ಳೋದೆಲ್ಲ ಜುರು ಜುರು ತೂಗಲೇನೆ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಮಾಧವಾನಂದ ಜುರು ಜುರು ತೂಗಲೇನೆ ಮನಗ ನನ್ನ ಮಾಧವಾನಂದ ಜುರು ಜುರು ತೂಗಲೇನೆ ಮನಗ ನನ್ನ ಮಾಧವಾನಂದ ಜುರು ಜುರು ತೂಗಲೇನೆ ಮನಗ ನನ್ನ ಮಾಧವಾನಂದ ಜುರು ಜುರು ತೂಗಲೇನೆ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ಧಾತ್ರಿ ಭಾಗ ಜುರು ಜುರು ತೂಗಲೇನೆ ಮನಗ ನನ್ನ ಧಾತ್ರಿ ಭಾಗ ಜುರು ಜುರು ತೂಗಲೇನೆ ಮನಗ ನನ್ನ ಧಾತ್ರಿ ಭಾಗ ಜುರು ಜುರು ತೂಗಲೇನೆ ಮನಗ ನನ್ನ ಧಾತ್ರಿ ಭಾಗ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಪೀರಲಿಂಗ ಜುರು ಜುರು ತೂಗಲೇನೆ ಮನಗ ನನ್ನ ಪೀರಲಿಂಗ ಜುರು ಜುರು ತೂಗಲೇನೆ ಮನಗ ನನ್ನ ಪೀರಲಿಂಗ ಜುರು ಜುರು ತೂಗಲೇನೆ ಮನಗ ನನ್ನ ವೀರಲಿಂಗ ಜುರು ಜುರು ತೂಗಲೇನೆ ಮನಗ ನನ್ನ ಮಾಯದ ಗಿಣಿಯೇ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಗುಡಪುರುದಾನ ಜುರು ಜುರು ತೂಗಲೇನೆ ಮನಗ ನನ್ನ ಗುಡಪುರುದಾನ ಜುರು ಜುರು ತೂಗಲೇನೆ ಮನಗ ನನ್ನ ಗುಡಪುರುದಾನ ಜುರು ಜುರು ತೂಗಲೇನೆ ಮನಗ ನನ್ನ ಗುಡಪುರುದಾನ ಜುರು ಜುರು ತೂಗಲೇನೆ ಮನಗ ನನ್ನ ಧ್ಯಾನದ ಗಿಣಿಯೇ ಮನಗ ನನ್ನ ಮಾತಿನ ಗಿಣಿಯೇ ಮನಗ ನನ್ನ ತುಳಸಪುರಂಬ ಜುರು ಜುರು ತೂಗಲೇನೆ ಮನಗ ನನ್ನ ತುಳಸಪುರಂಬ ಜುರು ಜುರು ತೂಗಲೇನೆ ಮನಗ ನನ್ನ ತುಳಸಪುರಂಬ ಜುರು ಜುರು ತೂಗಲೇನೆ ಮನಗ ನನ್ನ ತುಳಸಪುರಂಬ ಜುರು ಜುರು ತೂಗಲೇನೆ ಇದೀಗ ಕೇಳಿ ಬರ್ತಿರುವ ಗೀತೆಗಳು ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಬಾಯಿ ಮಸಳಿಕೇರಿ ಹಾಗೂ ತಂಡದವರಿಂದ, ಇವರು ಹೊರ್ತಿ ಗ್ರಾಮದವರು. ಸಂಪ್ರದಾಯದ ಪದ ಪಾತಳ ಗಂಗಾರದಾಳದರೊಳಗ ಪಾತಳ ಗಂಗಾರದಾಳದರೊಳಗ ಪಾತಳ ಗಂಗಾರದಾಳದರೊಳಗ ಪಾತಳ ಗಂಗಾರದಾಳದರೊಳಗ ಬಸುವಾನಿನ ಮಳಕಾಲಿನ ಮೇಲೆ ಬಸುವಾನಿನ ಮಳಕಾಲಿನ ಮೇಲೆ